ವೈದ್ಯಕೀಯ ಮಹಾವಿದ್ಯಾಲಯದೊಳಗೆ ಲಭ್ಯವಿರುವಂತಹ ಸುಧಾರಿತ ಕಣ್ಣಿನ ಚಿಕಿತ್ಸೆಯ ಸೌಲಭ್ಯಗಳ ಬಗ್ಗೆ ಇವತ್ತು ಡಾಕ್ಟರ್ ಶಂಕರಗೌಡ ಪಾಟೀಲ್ ಅವರು ಮಾತಾಡ್ತಾರೆ. ನೀವು ಆ ಬಗ್ಗೆ ಪ್ರಶ್ನೆಗಳನ್ನು ಕೇಳಬಹುದು. ಮೊದಲಿಗೆ ಡಾಕ್ಟರ್ ಶಂಕರಗೌಡ ಪಾಟೀಲ್ ಅವರ ಕಿರು ಪರಿಚಯವನ್ನು ಮಾಡಿಕೊಳ್ಳೋಣಂತ. ಡಾಕ್ಟರ್ ಶಂಕರಗೌಡ ಪಾಟೀಲ್ ಅವರು ಮೂಲತಃ ಧಾರವಾಡದವರು. MBBS ಪದವಿಯನ್ನು 1997 ಕುವೆಂಪು ವಿಶ್ವವಿದ್ಯಾಲಯದ ದಾವಣಗೆರೆಯ JJM ವೈದ್ಯಕೀಯ ಕಾಲೇಜಿನೊಳಗೆ, MS ಸ್ನಾತಕೋತ್ತರ ಪದವಿಯನ್ನು ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಬೆಂಗಳೂರು ವೈದ್ಯಕೀಯ ಕಾಲೇಜಿನೊಳಗೆ 2001 ಪಡ್ಕೊಂಡ್ರು. ಮೈಕ್ರೋ ಸರ್ಜರಿಯೊಳಗೆ ಫೆಲೋಶಿಪ್ಪನ್ನು ಚೆನ್ನೈನ ಶಂಕರ ನೇತ್ರಾಲಯದೊಳಗೆ ಪೂರ್ಣ ಮಾಡ್ಯಾರ. 2004 SDM ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ನೇತ್ರ ಚಿಕಿತ್ಸಾ ವಿಭಾಗಕ್ಕೆ ಸೇರಿದ ಇವರು ಕಳೆದ 21 ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಡಾಕ್ಟರ್ ಶಂಕರಗೌಡ ಪಾಟೀಲ್ ಅವರು. ಡಾಕ್ಟರ್, ತಮಗೆ ಮತ್ತೊಮ್ಮೆ ನಮಸ್ಕಾರ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ತಾವು ಎಷ್ಟು ಭಾಗ್ಯಶಾಲಿಗಳು ಅಂತಂದ್ರೆ, ಇವತ್ತು 1000 ಸಂಚಿಕೆಯೊಳಗೆ ಭಾಗವಹಿಸ್ತಾ ಇದ್ದೀವಿ. ಡಾಕ್ಟರ್, 1000 ಅಂದ್ಕೂಡಲೆ ಎರಡು ಮುಖ್ಯ ವಿಷಯಗಳು ನನಗೆ ನೆನಪಾಗ್ತಾವೆ. 1000 ಅನ್ನೋದು ಒಂದು ಸಣ್ಣ ಸಂಖ್ಯೆ ಅಲ್ಲ, ಹಾಗಾಗಿ ಬಹಳ ದೊಡ್ಡ ಸಂಖ್ಯೆಯ ಕಳೆದ 20 ನಿರಂತರವಾಗಿ ಒಂದು ಸಂಚಿಕೆ ಕೂಡ ನಾವು ತಪ್ಪಿಸಲಾರ್ದಂಗೆ ನಡೆಸ್ಕೊಂಡು ಬಂದಂತಹ ಕಾರ್ಯಕ್ರಮ. ಹಾಗಾಗಿ 1000 ಸಂಚಿಕೆ ಅನ್ನೋದು ಮಹತ್ವದ್ದು. ಮುಂಜಾನೆ ನಾವು ನಮ್ಮ ವಿಶೇಷ ಫೋನ್ ಇನ್ ನೇರ ಕಾರ್ಯಕ್ರಮದೊಳಗೆ ಹೇಳಿದಂಗೆ, ನಮ್ಮ SDM ವೈದ್ಯಕೀಯ ಮಹಾವಿದ್ಯಾಲಯದ ಮಾನ್ಯ ಉಪಕುಲಪತಿಗಳಾದ ಡಾಕ್ಟರ್ ನಿರಂಜನ್ ಕುಮಾರ್ ಅವರು ಹೇಳಿದಂಗೆ, ಈ ಕಾರ್ಯಕ್ರಮ ನಿರಂತರವಾಗಿ ಸಾಗುವಂಥದ್ದು. ಹಾಗಾಗಿ 1000 ಕಾರ್ಯಕ್ರಮ, 1000 ಕಾರ್ಯಕ್ರಮ ನಿರಂತರವಾಗಿ ಸಾಗುವಂಥದ್ದು. ಅಂತಹ ಸಂಚಿಕೆಯೊಳಗೆ ನಮ್ಮ ಶ್ರೋತೃಗಳೊಂದಿಗೆ ಭಾಗವಹಿಸಲಿಕ್ಕೆ ತಾವು ಬಂದಿರಿ. ಹಾಗಾಗಿ ಈಗ ತಾವು ಮಾಹಿತಿಯನ್ನು ನೀಡಬಹುದು, ನಂತರ ನಮ್ಮ ಶ್ರೋತೃಗಳು ಪ್ರಶ್ನೆ ಕೇಳ್ತಾರೆ, ಅವರಿಗೆ ಉತ್ತರ ನೀಡುವಂತಹ ಕಾರ್ಯಕ್ರಮ. ಈಗ ಡಾಕ್ಟರ್ ಶಂಕರಗೌಡ ಪಾಟೀಲ್. ನಮಸ್ಕಾರ, ನಾನು ಡಾಕ್ಟರ್ ಶಂಕರಗೌಡ ಪಾಟೀಲ್, SDM ವೈದ್ಯಕೀಯ ಕಾಲೇಜ್ನಲ್ಲಿ ನೇತ್ರ ವಿಭಾಗದ ಪ್ರಾಧ್ಯಾಪಕನಾಗಿದ್ದೇನೆ. ಇವತ್ತು ನಾನು ಕಣ್ಣಿನಲ್ಲಿ ಕಾಣಿಸಿಕೊಳ್ಳುವಂಥ ಸಾಮಾನ್ಯ ಕಾಯಿಲೆಗಳು ಮತ್ತು ಅವುಗಳಿಗೆ ಚಿಕಿತ್ಸೆಗೆ ನಮ್ಮ ಕಾಲೇಜ್ನಲ್ಲಿ ಯಾವ ಸೇವೆಗಳು ಬಗ್ಗೆ ಇದ್ದಾವೆ ಅನ್ನೋ ಬಗ್ಗೆ ನಾನು ಮಾತನಾಡಲಿದ್ದೇನೆ. ಕಣ್ಣು ನಮ್ಮ ದೇಹದ ಚಿಕ್ಕ ಭಾಗವಾದರೂ ಅದು ಬಹು ಮುಖ್ಯ, ಯಾಕೆಂದರೆ ಅದು ನಮ್ಮನ್ನು ಹೊರ ಜಗತ್ತಿಗೆ ಪರಿಚಯಿಸುತ್ತದೆ. ಕಣ್ಣಿನಲ್ಲಿ ತೊಂದರೆ ಉಂಟಾದಾಗ ನಮ್ಮ ದೈನಂದಿನ ಚಟುವಟಿಕೆಗಳು ಕುಂಠಿತಗೊಳ್ಳುತ್ತವೆ ಮತ್ತು ಓದು ಕಲಿಕೆ ಕೂಡ ಕುಂಠಿತಗೊಳ್ಳುತ್ತದೆ. ದೃಷ್ಟಿದೋಷಕ್ಕೆ ನಾನಾ ಕಾರಣಗಳು ಉಂಟು. ಉದಾಹರಣೆಗೆ ಕಣ್ಣಿನ ಪೊರೆ, ಇದು ಒಂದು ಮಸೂರ ಅಂತ ನಾವೇನು ಕಣ್ಣಲ್ಲಿ ಹೇಳ್ತೇವೆ, ಲೆನ್ಸ್ ಅಂತ ಇಂಗ್ಲೀಷಲ್ಲಿ, ಅದರಲ್ಲಿ ಕಾಣಿಸುವಂಥದ್ದು. ಡಯಾಬಿಟಿಕ್ ರೆಟಿನೋಪತಿ, ಇದು ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿರುವ ಹಾಗೆ ಸಕ್ಕರೆ ಇರುವ ರೋಗ ಇರುವಂಥ ಅಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಇನ್ನು ಚಿಕ್ಕ ಮಕ್ಕಳಲ್ಲೂ ಕೂಡ ದೃಷ್ಟಿದೋಷಗಳು ಕಾಣ್ತವೆ ಮತ್ತು ಕಣ್ಣಿನ ನರದ ದೋಷಗಳು ಇರ್ತವೆ. ಹೀಗೆ ಕೆಲವೊಂದು ಸಾರಿ ಏನಾಗುತ್ತೆ ಅಂದರೆ ದೇಹದ ಬೇರೆ ಕಾಯಿಲೆಗಳು ಅದರ ಲಕ್ಷಣಗಳು ಕೂಡ ಕಣ್ಣಲ್ಲಿ ಕಾಣಬಹುದು ಮತ್ತು ದೃಷ್ಟಿಗೆ ತೊಂದರೆ ಕೊಡಬಹುದು. ಉದಾಹರಣೆಗೆ ಥೈರಾಯ್ಡ್ ಅಂತ ಕಾಯಿಲೆಗಳಲ್ಲಿ ಅಥವಾ ಕೀಲು ಸಂಧಿಗಳ ಕಾಯಿಲೆ ಅಂದರೆ ರೊಮಟಾಯ್ಡ್ ಆರ್ಥ್ರೈಟಿಸ್ ಅಂತ ಏನು ಹೇಳ್ತೇವೆ ಅದರಿಂದ ಕೂಡ ಆಗಿರ್ಬೋದು. ಹೀಗೆ ಹಲವಾರು ತೊಂದರೆಗಳು ಕಣ್ಣಿನಲ್ಲಿ ಕಾಣಿಸಿಕೊಂಡು ದೃಷ್ಟಿದೋಷ ಉಂಟು ಮಾಡಬಹುದು. ಅವುಗಳಿಗೆಲ್ಲ ಇವತ್ತು ನಿಮ್ಮ SDM ವೈದ್ಯಕೀಯ ಆಸ್ಪತ್ರೆಯಲ್ಲಿ ಅತ್ಯುತ್ತಮವಾದ ಹಾಗೂ ಅಡ್ವಾನ್ಸ್ ಆದಂಥ ರೋಗ ಕಂಡುಹಿಡಿಯುವ ಸಾಧನಗಳು ಮತ್ತು ಚಿಕಿತ್ಸೆ ಲಭ್ಯ. ಇನ್ನು ಒಂದೊಂದೇ ಕಾಯಿಲೆಗಳ ಬಗ್ಗೆ ಹೇಳಬೇಕಂದ್ರೆ ಅವುಗಳಲ್ಲಿ ಮೊದಲನೇದಾಗಿ ಮತ್ತು ಬಹಳಷ್ಟು ಜನರಲ್ಲಿ ಕಂಡು ಬರುವಂಥದ್ದು ಅಂದರೆ ಪೊರೆ. ಬಹಳಷ್ಟು ಜನರಿಗೆ ದೃಷ್ಟಿ ಕಡಿಮೆ ಆಗಿ ಅದನ್ನು ಕಣ್ಣು ಡಾಕ್ಟರ್ ಹತ್ರ ತೋರಿಸಿಕೊಳ್ಳಿಕ್ಕೆ ಹೋದಾಗ ಪೊರೆ ಇರುವುದು ಗೊತ್ತಾಗುತ್ತದೆ. ಆದರೆ ಪೊರೆ ಬರುತ್ತಿದೆ ಎಂದು ನಿಮಗೇ ಗೊತ್ತಾಗಲು ಕೆಲವೊಂದು ಲಕ್ಷಣಗಳು ಕೂಡ ಇರುತ್ತವೆ. ಅವು ಏನೆಂದರೆ ಕಣ್ಣು ಮುಂದೆ ಇಬ್ಬನಿ ಬಿದ್ದ ಹಾಗೆ ಕಾಣುವುದು ಅಥವಾ ಮಂಜಾಗಿ ಕಾಣುವುದು, ಬಣ್ಣದ ವಸ್ತುಗಳು ಮಾಸಿದ ಹಾಗೆ ಕಾಣುತ್ತವೆ, ರಾತ್ರಿ ವೇಳೆ ಲೈಟ್ಗಳು ನೋಡಿದಾಗ ಹೆಡ್ಲೈಟ್ಗಳು ನೋಡಿದಾಗ ಬಣ್ಣ ಬಣ್ಣದ ಆಕಾರಗಳು ಕಾಣ್ತವೆ. ಇನ್ನೂ ಒಂದು ವಿಷಯ ಅಂದರೆ ಹತ್ತಿರದನ್ನು ಓದೋಕ್ಕಾಗಿ ಕನ್ನಡಕ ಉಪಯೋಗಿಸುತ್ತಿದ್ದ 50 ಮೇಲ್ಪಟ್ಟವರು ಕನ್ನಡಕ ಸಹಾಯವಿಲ್ಲದೆ ಓದಲು ಆಗುತ್ತಿದೆ ಎಂದು ಹೇಳುತ್ತಾರೆ. ಇದು ಕೂಡ ಪೊರೆ ಬರುತ್ತಿರುವ ಒಂದು ಲಕ್ಷಣ. ಆದ್ದರಿಂದ ಈ ತರಹದ ದೃಷ್ಟಿದೋಷ ಹೊಂದಿರುವವರು ವೈದ್ಯರಲ್ಲಿ ತೋರಿಸಿಕೊಳ್ಳಬೇಕು. ಪೊರೆಯನ್ನು ಜಾಸ್ತಿ ಬಲಿಯೋಕ್ಕೂ ಕೂಡ ಬಿಡಬಾರದು, ಏಕೆಂದರೆ ಮುಂದೆ ಅದು ಬಲಿತಂಗೆ ಅದು ತೊಂದರೆ ಕೊಡುತ್ತದೆ ಹಾಗೂ ಆಪರೇಷನಲ್ಲಿ ಕೂಡ ಕೆಲವೊಂದು ಸಾರಿ ತೊಂದರೆ ಉಂಟು ಮಾಡುತ್ತದೆ. ಪೊರೆ ಚಿಕಿತ್ಸೆ ಬಗ್ಗೆ ಇನ್ನು ಹೇಳಬೇಕಂತಂದರೆ, ಎಲ್ಲ ಪೊರೆಗಳು ಒಂದೇ ಥರವಾದ ಚಿಕಿತ್ಸೆ ಕೊಡಲಿಕ್ಕಾಗೋದಿಲ್ಲ. ಯಾಕೆಂದರೆ ಎಲ್ಲರ ಕಣ್ಣುಗಳಲ್ಲೂ ಸ್ವಲ್ಪವಾದರೂ ವ್ಯತ್ಯಾಸ ಇದ್ದೇ ಇರುತ್ತದೆ. ಈ ವ್ಯತ್ಯಾಸಗಳನ್ನು ಕಂಡುಹಿಡಿಯಲು ಅತ್ಯಾಧುನಿಕ ಸಲಕರಣೆಗಳು ನಮ್ಮ ಆಸ್ಪತ್ರೆಯಲ್ಲಿ ಈಗ ಲಭ್ಯ. ಇದಕ್ಕೆ ನಾವು ಕ್ಯಾಟರಾಕ್ಟ್ ಸೂಟ್ ಅಂತಲೂ ಕರೆಯುತ್ತೇವೆ. ಈ ಸಲಕರಣೆಗಳ ಮುಖಾಂತರ ಕಣ್ಣಿನ ವಿವಿಧ ಅಳತೆಗಳನ್ನು ತೆಗೆದುಕೊಂಡು ಯಾವ ತರಹದ ಶಸ್ತ್ರಚಿಕಿತ್ಸೆ ಮಾಡಿ ಕಣ್ಣಿನ ಪೊರೆಗೆ ಮಾಡಬೇಕು ಮತ್ತು ಯಾವ ಇಂಟ್ರಾಕ್ಯುಲರ್ ಲೆನ್ಸ್ ಅಳವಡಿಸಬೇಕು ಎಂಬುದು ಸಹಿತ ಗೊತ್ತಾಗುತ್ತದೆ. ಯಾಕೆಂದರೆ ಪೊರೆ ತೆಗೆದ ಬಳಿಕ ಅದರ ಜಾಗದಲ್ಲಿ ಆರ್ಟಿಫಿಷಿಯಲ್ ಲೆನ್ಸನ್ನು ನಾವು ಅಳವಡಿಸಬೇಕಾಗುತ್ತದೆ. ಅದರಲ್ಲೂ ಕೂಡ ನಾನಾ ಬಗೆಯ IOL-ಗಳಿರುತ್ತವೆ ಮತ್ತು ಯಾರಿಗೆ ಯಾವ ಥರದ ಲೆನ್ಸ್ ಅಳವಡಿಸುವುದು ಉತ್ತಮ ಎಂದು ನಿಖರವಾಗಿ ಈ ಕ್ಯಾಟರಾಕ್ಟ್ ಸೂಟಿಂದ ನಮಗೆ ತಿಳಿದು ಬರುತ್ತದೆ. ಹಾಗೆ ಈ ಸಲಕರಣೆ ಒಂದು ವಿಶೇಷತೆ ಏನಂದರೆ, ನಾವು OPD-ಯಲ್ಲಿ ನೋಡಿದಂಥ ರೋಗಿಯ ಏನು ಅವೆಲ್ಲ ಮಾಹಿತಿ ಏನಿರುತ್ತಲ್ಲ, ಅದನ್ನು ಅದು ಆಪರೇಷನ್ ಥಿಯೇಟರ್ನಲ್ಲಿರುವಂಥ ನಮ್ಮ ಮೈಕ್ರೋಸ್ಕೋಪ್ಗೆ ಅದು ರವಾನಿಸುತ್ತದೆ. ಇದೊಂಥರ ರಿಯಲ್ ಟೈಮ್ ಇಮೇಜಿಂಗ್ ಅಂತ ನೋಡಿಕೊಂಡು ಶಸ್ತ್ರಚಿಕಿತ್ಸೆ ಮಾಡ್ಬೋದು ಮತ್ತು ನಾವು ಪ್ಲ್ಯಾನ್ ಕೂಡ ಮಾಡ್ಬೋದು ಹೇಗೆ ಮಾಡ್ಬೋದು ಅಂತಂದು. ಇನ್ನು ಇದರಲ್ಲಿ ಕೆಲವೊಂದು ಸಾರಿ ಪೊರೆ ಇರುವವರಿಗೆ ಹಾರ್ಟ್ ತೊಂದರೆ, ಕಿಡ್ನಿ ತೊಂದರೆಗಳು ಇರಬಹುದು. ಇಂಥವರಿಗೆ ಆಪರೇಷನ್ ಮಾಡುವಾಗ ಹೃದಯ ತಜ್ಞರು ಅಥವಾ ಅರವಳಿಕೆ ತಜ್ಞರು ಇರುವಂಥ ಒಂದು ವ್ಯವಸ್ಥೆ, ಟೀಮ್ ನಮ್ಮಲ್ಲಿ ಇದೆ. SDM-ಅಲ್ಲಿ ಎಲ್ಲ ಥರದ ಇನ್ಶೂರೆನ್ಸ್ ಸೇವೆಗಳು ಲಭ್ಯ ಇದೆ. ಪ್ರೈವೇಟ್ ಇನ್ಶೂರೆನ್ಸ್ ಆಗಿರ್ಬೋದು, ಸರ್ಕಾರದಿಂದ ಬರುವಂಥ ಇನ್ಶೂರೆನ್ಸ್ಗಳಾಗಿರ್ಬೋದು, ನಮ್ಮ ಧರ್ಮಸ್ಥಳ ಸಂಘದ ಇನ್ಶೂರೆನ್ಸ್ ಕೂಡ ಆಗಿರ್ಬೋದು, ಇವೆಲ್ಲದರ ಸೇವೆಗಳು ನಮ್ಮ SDM-ನಲ್ಲಿ ಲಭ್ಯ. ಅಷ್ಟಲ್ಲದೆ ನಮ್ಮಲ್ಲಿ ಬಡ ರೋಗಿಗಳಿಗಾಗಿ ಉಚಿತ ಐ ಕ್ಯಾಂಪ್ಗಳನ್ನು ಕೂಡ ನಡೆಸುತ್ತಿದ್ದೇವೆ. ಇದರಿಂದ ಬಡ ರೋಗಿಗಳು ಬಹಳಷ್ಟು ಅನುಕೂಲವನ್ನು ಪಡೆದಿದ್ದಾರೆ ಮತ್ತು ಅವರಿಗೂ ಕೂಡ ಉತ್ತಮ ಗುಣಮಟ್ಟವಾದ ಚಿಕಿತ್ಸೆ ನಮ್ಮಲ್ಲಿ ಲಭ್ಯವಿರುತ್ತದೆ. ಈಗ ಮತ್ತೊಂದು ಹೆಚ್ಚಾಗಿ ಕಂಡುಬರುವಂಥ ಕಣ್ಣಿನ ಕಾಯಿಲೆ ಅಂದರೆ ಡಯಾಬೆಟಿಕ್ ರೆಟಿನೋಪತಿ ಅಂತ ಕರೀತೇವೆ. ಇದು ಸಕ್ಕರೆ ಕಾಯಿಲೆ ಇರುವಲ್ಲಿ ಕಾಣಿಸ್ಕೊಳ್ಳುವಂಥ ತೊಂದರೆ. ಇದರಲ್ಲಿ ಕಣ್ಣಿನ ಅಕ್ಷಿಪಟಲ ಅಂದರೆ ಇಂಗ್ಲೀಷಲ್ಲಿ ನಾವು ರೆಟಿನಾ ಅಂತ ಕರಿತೇವೆ, ಅದರಲ್ಲಿ ಬದಲಾವಣೆಗಳು ಆಗ್ತವೆ. ಈ ಡಯಾಬೆಟಿಕ್ ರೆಟಿನೋಪತಿಯಲ್ಲಿ ಹೆಚ್ಚಾಗಿ ಕಂಡುಬರುವಂಥ ಬದಲಾವಣೆ ಅಂದರೆ ನರದ ಬಾವು. ಅದರಲ್ಲಿ ಅಕ್ಷಿಪಟದ ರಕ್ತನಾಳಗಳು ಸೋರಿಕೆ ಕಾಣಬಹುದು, ರಕ್ತ ಹರಡಬಹುದು. ನರದಲ್ಲಿ ಬಾವು ಉಂಟಾದಾಗ ವ್ಯಕ್ತಿಗಳಿಗೆ ಓದುವಾಗ ಅಕ್ಷರಗಳು ಮಂಜಾಗಿ ಕಾಣುತ್ತವೆ ಅಥವಾ ಅಂಕುಡೊಂಕಾಗಿ ಕಾಣಬಹುದು ಅಥವಾ ಓದುವಾಗ ನಡುವೆ ಕಪ್ಪು ಚುಕ್ಕಿಗಳು ಕಾಣಬಹುದು. ಈ ಬಾವನ್ನು ಬೇಗನೆ ನಿಯಂತ್ರಣದಲ್ಲಿ ತರದಿದ್ದಲ್ಲಿ ಏನಾಗುತ್ತೆ, ಈ ರೆಟಿನಾದಲ್ಲಿ ಆಗುವಂಥ ಬದಲಾವಣೆಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಅದರಿಂದಾಗಿ ಕಣ್ಣಿನಲ್ಲಿ ರಕ್ತಸ್ರಾವವಾಗಬಹುದು ಅಥವಾ ಈ ರೆಟಿನಾದಲ್ಲಿ ರಂಧ್ರಗಳಾಗಿ ನರ ಕೂಡ ಬಿಟ್ಕೊಳ್ಳಬಹುದು. ಆದ್ದರಿಂದ ಸಕ್ಕರೆ ಕಾಯಿಲೆ ಇರುವವರು ಪ್ರತಿ 6 ತಿಂಗಳಿಗೊಮ್ಮೆ ಕಣ್ಣಿನ ನರದ ಪರೀಕ್ಷೆ ಮಾಡಿಸ್ಕೊಳ್ಬೇಕು ಹಾಗೂ ಬದಲಾವಣೆ ಕಂಡು ಬಂದಲ್ಲಿ ಚಿಕಿತ್ಸೆಯನ್ನು ತೆಗೆದುಕೋಬೇಕು. ಈ ಥರದ ಡಯಾಬೆಟಿಕ್ ರೆಟಿನೋಪತಿಯಿಂದಾಗುವ ತೊಂದರೆಗಳಿಗೆ ಹಾಗೂ ಇನ್ನೂ ಅನೇಕ ಅಕ್ಷಿಪಟಲ ಅಂದರೆ ರೆಟಿನಾದಲ್ಲಿ ಆಗುವ ತೊಂದರೆಗಳಿಗೆ ಚಿಕಿತ್ಸೆ ಕೊಡಲು ರೆಟಿನಾ ಸ್ಪೆಷಲಿಸ್ಟ್ ಮತ್ತು ಅವರಿಗೆ ಬೇಕಾಗುವಂಥ ಲೇಟೆಸ್ಟ್ ಸಲಕರಣೆಗಳು ಹಾಗೂ ಶಸ್ತ್ರಚಿಕಿತ್ಸೆಯ ಸೌಲಭ್ಯ ಕೂಡ ನಮ್ಮ SDM ಆಸ್ಪತ್ರೆಯಲ್ಲಿ ಲಭ್ಯವಿದೆ. ಹಾಗೆಯೇ ನಮ್ಮ ಆಸ್ಪತ್ರೆಯಲ್ಲಿ ಸಿಗುವ ಮತ್ತೊಂದು ಸೇವೆ ಅಂದರೆ ಚಿಕ್ಕ ಮಕ್ಕಳ ಕಣ್ಣಿನ ಆರೈಕೆ. ಚಿಕ್ಕ ಮಕ್ಕಳು ನೋಡಿ ಕಲಿಯುವುದು ಬಹಳಷ್ಟು ಇರುತ್ತೆ ಮತ್ತು ಒಳ್ಳೆಯ ದೃಷ್ಟಿ ಅವರ ಬೆಳವಣಿಗೆಗೆ ಅನುಕೂಲ. ಆದ್ದರಿಂದ ಚಿಕ್ಕ ಮಕ್ಕಳ ದೃಷ್ಟಿ ಬಗ್ಗೆ ನಾವು ಬಹಳ ಗಮನ ಕೊಡಬೇಕಾಗತ್ತೆ. ಮಕ್ಕಳಲ್ಲಿ ಹುಟ್ಟಿನಿಂದ ಹಿಡಿದು 15-18 ವರ್ಷದವರೆಗೂ ಕಣ್ಣಿನ ತೊಂದರೆಗಳು ಕಾಣಬಹುದು. ಉದಾಹರಣೆಗೆ ರೆಟಿನೋಪತಿ ಆಫ್ ಪ್ರೀ ಮೆಚ್ಯೂರಿಟಿ ROP ಅಂತ ನಾವು ಕರಿತೇವೆ, ಅಥವಾ ವಕ್ರ ಕಣ್ಣಿನ ತೊಂದರೆ ಇರಬಹುದು. ಕಣ್ಣಿನ ಪೊರೆ ಕೂಡ ಕಾಣಬಹುದು ಮಕ್ಕಳಲ್ಲಿ. ಅಲರ್ಜಿ ಕೂಡ ಬಹಳ ಸಾಮಾನ್ಯವಾಗಿ ಕಾಣುವಂಥ ಒಂದು ಕಾಯಿಲೆ. ಈ ROP-ಗೆ ಬಂದರೆ ಅಂದರೆ ರೆಟಿನೋಪತಿ ಆಫ್ ಪ್ರೀ ಮೆಚ್ಯೂರಿಟಿ, ಇದು ಹೆಸರು ಹೇಳಿದಾಗೇ ಪ್ರೀ ಮೆಚ್ಯೂರಿಟಿ ಅಂದರೆ ಅವಧಿಗೆ ಮುಂಚೆ ಹುಟ್ಟಿದಂಥ ಮಕ್ಕಳಲ್ಲಿ ಕಾಣಿಸಿಕೊಳ್ಳುವಂಥ ಒಂದು ಕಾಯಿಲೆ. ಯಾಕಂದರೆ ಅವಧಿಗೆ ಮುನ್ನ ಹುಟ್ಟಿದ ಮಕ್ಕಳ ಕಣ್ಣಿನ ನರ ಪೂರ್ತಿಯಾಗಿ ಬೆಳೆದಿರೋದಿಲ್ಲ, ಆದ್ದರಿಂದ ಕೆಲವು ಮಕ್ಕಳಲ್ಲಿ ತೊಂದರೆಯಾಗಬಹುದು. ಇದನ್ನು ಕಂಡುಹಿಡಿಯಲು ನಮ್ಮ ವೈದ್ಯರ ತಂಡ, ಅದರಲ್ಲಿ ಒಬ್ಬ ರೆಟಿನಾ ಸ್ಪೆಷಲಿಸ್ಟ್ ಇರ್ತಾರೆ, ಚಿಕ್ಕ ಮಕ್ಕಳ ವೈದ್ಯರು ಇರ್ತಾರೆ, ಹೀಗೆ ಅವರೊಂದು ತಂಡ ಮಾಡಿಕೊಂಡು ಈ ಮಕ್ಕಳನ್ನು ಅವಧಿಗೆ ಮುಂಚೆ ಹುಟ್ಟಿದ ಮಕ್ಕಳನ್ನು ಕಾಲಕಾಲಕ್ಕೆ ಪರೀಕ್ಷೆ ಮಾಡಿ ಆರೋಪಿ ಇದ್ದದ್ದು ಏನಾದರೂ ಕಂಡು ಬಂದಲ್ಲಿ ಅದಕ್ಕೆ ಬೇಕಾಗುವಂಥ ಲೇಸರ್ ಚಿಕಿತ್ಸೆ ಆಗಿರ್ಬೋದು ಅಥವಾ ಔಷಧಿ ಮುಖಾಂತರ ಆಗಿರ್ಬೋದು ಅದನ್ನು ಹತೋಟಿಗೆ ತರುತ್ತಾರೆ. ಕೆಲವು ಮಕ್ಕಳಲ್ಲಿ ವಕ್ರ ಕಣ್ಣಿನ ಕಾಯಿಲೆ ಕೂಡ ಇರುತ್ತದೆ. ಇದು ಕನ್ನಡಕ ದೋಷದಿಂದ ಆಗಿರ್ಬೋದು ಅಥವಾ ಬೇರೆ ಕಾರಣಗಳು ಕೂಡ ಇರಬಹುದು. ಇದನ್ನು ಹಾಗೇ ಬಿಟ್ಟರೆ ಈ ವಕ್ರವಾದಂಥ ಕಣ್ಣಿನಲ್ಲಿರುವ ದೃಷ್ಟಿ ಕಡಿಮೆ ಆಗುತ್ತಾ ಹೋಗುತ್ತದೆ ಮತ್ತು ಅದರಿಂದ ಅವರಿಗೆ ಮುಂದೆ ವಿದ್ಯಾಭ್ಯಾಸದಲ್ಲಿ ಕೂಡ ತೊಂದರೆ ಅನುಭವಿಸ್ತಾರೆ. ಆಮೇಲೆ ಅವರು ಸ್ಕೂಲಲ್ಲಿ ಕೂಡ ಮಕ್ಕಳು ಸ್ವಲ್ಪ ಕೆಲವೊಂದು ಸಲ ಅವರು ಮಜುಗರಕ್ಕೊಳಗಾಗಬಹುದು. ಈ ಮಕ್ಕಳನ್ನು ಕೂಲಂಕಷವಾಗಿ ಪರೀಕ್ಷಿಸಿ ಕನ್ನಡಕದಿಂದ ಅಥವಾ ಶಸ್ತ್ರಚಿಕಿತ್ಸೆಯ ಮುಖಾಂತರ ವಕ್ರ ಕಣ್ಣನ್ನು ಸರಿಪಡಿಸಬಹುದು. ಇನ್ನು ಕೆಲವು ಮಕ್ಕಳಲ್ಲಿ ಪೊರೆ ಕಾಣಿಸಿಕೊಳ್ಳಬಹುದು. ಯಾಕಂದರೆ ಪೊರೆ ಅಂದರೆ ಸಾಮಾನ್ಯವಾಗಿ ಎಲ್ರಿಗೂ ಇದು ವಯಸ್ಸಾದವರಲ್ಲಿ ಬರುವಂಥದ್ದು, 50 ವರ್ಷ ಮೇಲ್ಪಟ್ಟವರಲ್ಲಿ ಬರುವಂಥದ್ದು ಅಂತ ಸಾಮಾನ್ಯವಾಗಿ ಅದೇ ಇರುತ್ತೆ. ಆದರೆ ಮಕ್ಕಳಲ್ಲೂ ಕೂಡ ಪೊರೆ ಬರಬಹುದು, ಹುಟ್ಟಿದ ಮಗುಗೂ ಕೂಡ ಪೊರೆ ಇರಬಹುದು. ಹೌದಲ್ಲ? ಹೌದು. ಮತ್ತು ಇದಕ್ಕೆ ಕಾರಣಗಳು ಅಂದರೆ ಇದು ಹೆರಿಡಿಟರಿ ಅಂದರೆ ವಂಶದಲ್ಲಿ ಬರುವಂಥದ್ದು ಇರುತ್ತೆ, ಅಥವಾ ಈಗ ಗರ್ಭಿಣಿಯರಿಗೆ ಕೆಲವೊಂದು ಸಲ ವೈರಸ್ ಸೋಂಕಿನಿಂದಾಗೂ ಅದು ಮಕ್ಕಳಲ್ಲಿ ಆ ಥರ ಆಗ್ಬೋದು, ಅಥವಾ ಮಕ್ಕಳಲ್ಲಿ ಪೌಷ್ಟಿಕಾಂಶದ ಕೊರತೆ ಇರೋದರಿಂದನೂ ಅದು ಪೊರೆ ಬರಬಹುದು. ಈ ಮಕ್ಕಳಲ್ಲಿ ಬರುವ ಪೊರೆಯನ್ನು ಕಂಡುಹಿಡಿದು ಬೇಗನ ಶಸ್ತ್ರಚಿಕಿತ್ಸೆ ಮೂಲಕ ಸರಿಪಡಿಸಬೇಕು. ಇಲ್ಲವಾದಲ್ಲಿ ಇಲ್ಲಿಯೂ ಕೂಡ ಶಾಶ್ವತ ದೃಷ್ಟಿದೋಷ ಉಂಟಾಗಬಹುದು. ಇನ್ನು ನಿಮಗೆಲ್ಲ ಗೊತ್ತಿರೋ ಹಾಗೆ ಮಕ್ಕಳಲ್ಲಿ ಕನ್ನಡಕದ ದೋಷ ಸಾಮಾನ್ಯ, ಎಲ್ಲರ ಮನೆಯಲ್ಲೂ ಯಾರಿಗಾದರೂ ಕನ್ನಡಕ ಇದೆ ಇರುತ್ತೆ, ಹಾಗಿರುತ್ತೆ. ಆದ್ದರಿಂದ ಪ್ರತಿ ಮಗುವನ್ನು ಶಾಲೆಗೆ ಸೇರಿಸುವಾಗ ದೃಷ್ಟಿ ಪರೀಕ್ಷೆ ಮಾಡಿಸಲೇಬೇಕು. ಯಾಕೆಂದರೆ ನೀವು ಮಗು ದೃಷ್ಟಿ ಕಡಿಮೆ ಇದ್ದು ಶಾಲೆಗೆ ಹೋದರೆ ಅವನಿಗೆ ಅದು ಬೋರ್ಡಲ್ಲಿರೋದು ಏನೂ ಕಾಣೋದಿಲ್ಲ, ಮನೆಗೆ ಬಂದು ಏನೂ ಹೋಮ್ವರ್ಕ್ ಮಾಡೋದಿಲ್ಲ, ಇದರಿಂದ ಅವ್ರ ವಿದ್ಯಾಭ್ಯಾಸಕ್ಕೆ ತೊಂದರೆ, ಆಟಕ್ಕೂ ತೊಂದರೆ. ಇದರಲ್ಲಿ ಮಕ್ಕಳಿಗೆ ಗೊತ್ತಾಗದೇ ಇರಬಹುದು, ಹೌದು, ಅವರಿಗೆ ಕ್ರಿಕೆಟ್ ಬಾಲ್ ಕಾಣಲಿಕ್ಕಿಲ್ಲ ಅಥವಾ ಟಿ ಟಿ ಆಡ್ತಿರ್ತಾರೆ ಅದು ಸರಿಯಾಗಿ ಕಾಣಲಿಕ್ಕಿಲ್ಲ. ಹೀಗಾಗಿ ನಾವು ಶಾಲೆಗೆ ಸೇರಿಸುವಾಗ 5 ವರ್ಷಕ್ಕೆ ಸೇರಿಸ್ತೇವೆ ಆ ಥರ ಇದ್ದಾಗ, ಅಥವಾ ಡೌಟ್ ಪೇರೆಂಟ್ಸ್ಗೆ ಏನಾದರೂ ಪಾಲಕರಿಗೆ ಡೌಟ್ ಇದ್ದಾಗ ಅವರು ಕಣ್ಣು ಪರೀಕ್ಷೆ ಮಾಡಿಸ್ಬಿಡೋದು ಒಳ್ಳೆಯದು, ಮತ್ತು ಶಾಲೆಗೆ ಸೇರಿಸೋ ಮುಂಚೆ ಮಾತ್ರ ಅವ್ರನ್ನ ಕಣ್ಣು ಪರೀಕ್ಷೆ ಮಾಡಿಸೇ ಸೇರಿಸೋದು ಒಳ್ಳೆಯದು. ಮತ್ತು ಶಾಲೆಗೆ ಹೋದ ನಂತರವೂ ಶಾಲೆಯಲ್ಲಿ ಬೋರ್ಡ್ ಬರೆದಿರೋದು, ಬೋರ್ಡಲ್ಲಿ ಬರೆದಿರೋದು ಕಾಣ್ತಾ ಇದೆಯೋ ಇಲ್ಲೋ ಅನ್ನೋದ್ರ ಬಗ್ಗೆ ನಾವು ಕೇಳ್ತಿರಬೇಕು, ಮತ್ತು ತೊಂದರೆ ಇದ್ದಲ್ಲಿ ಕಣ್ಣು ಪರೀಕ್ಷೆ ಮಾಡಿಸ್ಬೇಕು, ಅದಕ್ಕೆ ಅಗತ್ಯವಾದಂಥ ಚಿಕಿತ್ಸೆ ಕೂಡ ಪಡೆಯೋದು ಒಳ್ಳೆಯದು. ನೆನಪಿರಲಿ, ಮಕ್ಕಳಲ್ಲಿ ಕಣ್ಣಿನ ತೊಂದರೆಗಳನ್ನು ಬಹಳಷ್ಟು ದಿವಸ ಬಿಡಬಾರದು, ಏಕೆಂದರೆ ಬಹಳ ದಿನಗಳ ಬಳಿಕ ಚಿಕಿತ್ಸೆ ಮಾಡಿದರೂ ಅವು ಫಲಕಾರಿ ಆಗಲಿಕ್ಕಿಲ್ಲ. ಇನ್ನು ಕಾಚುಬಿಂದು ಅಥವಾ ಗ್ಲೋಕೋಮಾ ಬಗ್ಗೆ ಹೇಳಬೇಕಂದರೆ ಇದು ಸಾಮಾನ್ಯವಾಗಿ 40 ವರ್ಷ ಮೇಲ್ಪಟ್ಟವರಲ್ಲಿ ಬರ್ಬೋದು. ಇದರಲ್ಲಿ ಕಣ್ಣಿನ ಒತ್ತಡ ಹೆಚ್ಚಾಗಿ ಕಣ್ಣಿನ ನರದ ಮೇಲೆ ಪ್ರಭಾವ ಬೀರುತ್ತದೆ. ಈ ಪ್ರಭಾವದಿಂದ ಅವರ ಕಣ್ಣಿನ ದೃಷ್ಟಿ ಪರಿಧಿ ಅಂದರೆ ಪೆರಿಮೀಟರ್ ಅನ್ನುವಂಥದ್ದು ಕೂಡ ಅದು ಕಡಿಮೆ ಆಗುತ್ತದೆ. ಕೆಲವೊಬ್ಬ ಸಾರಿ ಅವರಿಗೆ ಟ್ಯೂಬ್ ವಿಷನ್ ಅಂತ ಕರಿತೇವೆ, ಅಷ್ಟೇ ಕಾಣಿಸ್ತಾ ಇರೋದು. ಇದು ಮೊದಲು ವ್ಯಕ್ತಿಗೆ ಗೊತ್ತಾಗುವುದಿಲ್ಲ, ಆದರೆ ದೃಷ್ಟಿ ತಪಾಸಣೆ ಮಾಡಿದಾಗ ಮಾತ್ರ ಅದು ಗೊತ್ತಾಗುತ್ತದೆ. ಈ ಹಾಗೆ ಒಂದು ಸಲ ಕಡಿಮೆ ದೃಷ್ಟಿ ಮರಳಿ ಬರುವುದಿಲ್ಲ ಇದರಲ್ಲಿ, ಆದರೆ ಚಿಕಿತ್ಸೆಯಿಂದ ಕಾಯಿಲೆ ಮುಂದುವರಿಯುವುದನ್ನು ತಡೆಗಟ್ಟಬಹುದು. ಚಿಕಿತ್ಸೆ ಕೊಡುವ ಮುನ್ನ ಕೆಲವು ಪರೀಕ್ಷೆ ಅಂದರೆ ಯೂಶುವಲ್ ಫೀಲ್ಡ್ಸ್ ಅಂತ ಕರಿತೇವೆ, ಓ ಸಿ ಟಿ ಅಂತ ಪರೀಕ್ಷೆ ಮಾಡಿ ಕಾಯಿಲೆ ಯಾವ ಹಂತದಲ್ಲಿದೆ, ಇದು ಹೇಗೆ ಅದಕ್ಕೆ ಚಿಕಿತ್ಸೆ ಕೊಡಬೇಕನ್ನೋದನ್ನು ನಾವು ವಿಚಾರ ಮಾಡಿ ಕೊಡಬೇಕಾಗತ್ತೆ. ಇದಕ್ಕೆಲ್ಲ ಬೇಕಾಗುವಂಥ ಸಲಕರಣೆಗಳಿರುವಂಥ ಸುಸಜ್ಜಿತವಾದ ಗ್ಲೋಕೋಮಾ ಡಿಪಾರ್ಟ್ಮೆಂಟ್ ನಮ್ಮ ಎಸ್ ಡಿ ಎಂ ಆಸ್ಪತ್ರೆಯಲ್ಲಿ ಲಭ್ಯವಿದೆ. ಈಗ ಹೇಳಿದ ರೋಗಿಗಳ ಚಿಕಿತ್ಸೆಯಲ್ಲಿ ಅಲ್ಲದೆ ಇನ್ನೂ ಮುಂತಾದ ಕಣ್ಣಿನ ತೊಂದರೆಗಳು, ಅವುಗಳಿಗೆ ಚಿಕಿತ್ಸೆಗಳು ಕೊಂದರೆ ಚಿಕಿತ್ಸೆಗಳು ಬೇಕಾಗುವಂಥ ಚಿಕಿತ್ಸೆ ಅಂದರೆ ಪಾರದರ್ಶಕ ಪಟಲ ಅಂದರೆ ಕಾರ್ನಿಯದಲ್ಲಾಗುವ ತೊಂದರೆಗಳು, ಈ ಫೇಕಿ ಕಾಯುವಲ್ ಅಂತ ಕರಿತೇವೆ ಅಂದರೆ ಕನ್ನಡಕದ ನಂಬರ್ ಕಡಿಮೆ ಮಾಡುವಂಥ ಚಿಕಿತ್ಸೆ, ಆಕ್ಯುಲೋಪ್ಲಾಸ್ಟಿ ಅನ್ನುವಂಥ ಚಿಕಿತ್ಸೆ, ಹೀಗೆ ಸಂಬಂಧಪಟ್ಟಂಥ ಹಾಗೂ ಅನೇಕ ಚಿಕಿತ್ಸೆಗಳು ನಮ್ಮಲ್ಲಿ ಲಭ್ಯವಿರುತ್ತದೆ. ನಮ್ಮಲ್ಲಿ ಐ ಬ್ಯಾಂಕ್ ಕೂಡ ಇವಾಗ ಅದರ ಸೌಲಭ್ಯ ಇದೆ. ಈ ಎಲ್ಲದರ ಉಪಯೋಗವನ್ನು ನೀವು ಸಾರ್ವಜನಿಕರು ಬಳಸ್ಕೋಬೇಕು ಅಂತ ನಾನು ಕೇಳ್ಕೋತೇನೆ. ಧನ್ಯವಾದ ಡಾಕ್ಟರ್, ಬಹಳ ಉಪಯುಕ್ತವಾದ ಮಾಹಿತಿನ ಹಂಚಿಕೊಂಡ್ರಿ. ಮುಖ್ಯವಾಗಿ ಎಸ್ ಡಿ ಎಂ ಆಸ್ಪತ್ರೆಯೊಳಗಿರುವಂತಹ ಆಧುನಿಕ ನೇತ್ರ ಚಿಕಿತ್ಸಾ ಸೌಲಭ್ಯಗಳ ಬಗ್ಗೆ ಬಹಳ ವಿವರವಾಗಿ ಹೇಳಿರಿ. ನಮ್ಮ ಶ್ರೋತೃಗಳು ಕಾಯಿಲೆಗೆ ತರ ಪ್ರಶ್ನೆ ಕೇಳಲಿಕ್ಕೆ ಒಂದೊಂದಾಗಿ ಪ್ರಶ್ನೆಗಳನ್ನು ತಗೊಂಡು ಬಿಡೋಣ. ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಪ್ರಶ್ನೆ ಕೇಳ್ರಿ. ನಮ್ಮ ಹುಡುಗನ ಕಣ್ಣಲ್ಲಿ ಯಾವತ್ತೂ ನೀರು ಹೋಗ್ತಾ ಇದ್ದಾರೆ ಮೇಡಮ್, ಅದು ಯಾಕೋಸ್ಕರ ಅಂತ ಡಾಕ್ಟರ್ ಹೇಳ್ತಾರ? ಈ ಮಕ್ಕಳ ಕಣ್ಣಲ್ಲಿ ನೀರು ಬರ್ಲಿಕ್ಕೆ ಕಾರಣ ದೊಡ್ಡವ್ರು ದೊಡ್ಡವ್ರಿ, ಅವರು 40 ವರ್ಷ ಐತ್ರಿ ಅವನಿಗೆ, ಎರಡು ಕಣ್ಣಲ್ಲಿ ಯಾವಾಗ್ಲೂ ನೀರು ಬರ್ತಿರ್ತಾವೋಸ್ಕರ ಅಂತ. ಅದಕ್ಕೆ ಕುಣಿಕೆ ಹುಣ್ಣಿನ ತೊಂದರೆ ಕೂಡ ಇರಬಹುದು, ಯಾವತ್ತೂ ನೀರು ಬರ್ತಾ ಇದೆ ಅಂದ್ರೆ, ಅಥವಾ ಕೆಲವೊಂದ್ಸಲಿ ಪೊರೆಯೂ ಇದ್ರೂ ಇರುತ್ತೆ. ಹೌದಾ? ಅದಕ್ಕೆ ಅದನ್ನು ಕುಣಿಕೆ ಹುಣ್ಣಿಂದ ಏನಾದರೂ ಸಂಬಂಧಪಟ್ಟಂಥ ಕಾಯಿಲೆ ಇದ್ದರೆ ಅದಕ್ಕೆ ಅದು ಆಪರೇಷನ್ ಮಾಡಿ ಅದನ್ನು ನಾವು ಸರಿಪಡಿಸಬಹುದು. ಕುಣಿಕೆ ಹುಣ್ಣು ಅಂತ ಇರ್ತೇನೆ ಸರ್ ಅದರಲ್ಲಿ? ಹೌದು. ಯಾವುದಕ್ಕೂ ಅದನ್ನು ಪರೀಕ್ಷೆ ಮಾಡಿಸಿದ ನಂತರ ಗೊತ್ತಾಗ್ತದಲ್ಲ ಡಾಕ್ಟರ್. ಹೌದು ಹೌದು, ಧನ್ಯವಾದ. ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಯಾರು ಮಾತಾಡೋದು? ಯಲಬುರ್ಗಾ ತಾಲೂಕು ತುಮರಗುದ್ದಿಯಿಂದ ಬಸವರಾಜ್ ಮುಸಿಗೇರಿ ಅಂತ ಹೇಳ್ರಿ. ಹಾ, ಪ್ರಶ್ನೆ ಕೇಳ್ರಿ. ನಮಸ್ತೆ ಸರ್. ನಮಸ್ಕಾರ ಸರ್, ನನಗೀಗ 57 ವರ್ಷ ವಯಸ್ಸು ರೀ. 87-88 ಕಾಯಿಲೆ ಬಂತು ರೀ ಕಣ್ಣಿಗೆ, ಎರಡು ಕಣ್ಣಿಗೆ. ಏನ್ ಕಾಯಿಲೆ ಬಂದಿತ್ತು? ಅದು ಗ್ಲುಕೋಮ ಅಂತ ಹೇಳ್ಬಿಟ್ರಿ ಕೊನೆಗೆ. ಹೌದು, ಹಿಂಗಾಗ್ಬಿಟ್ಟದ್ರಿ. ಎಷ್ಟು ಇಷ್ಟು ವರ್ಷಗಳ ನಂತರ ಇದೇ ರೀತಿ ಐತ್ರಿ. ಈ ತಿತ್ತಲಾಗ ಸ್ವಲ್ಪ ಕಡಿಮೆ ಆಗತ್ತೇವ್ರಿ ಮತ್ತೊಟ್ಟ ದೃಷ್ಟಿ. ಇಷ್ಟೇ ಕಂಟಿನ್ಯೂ ಉಳಿಸ್ಕೋಬೇಕಂತ ನನ್ನ ಪ್ರಯತ್ನ. ಏನ್ ಮಾಡ್ಬೇಕಾಗತ್ತ ಹೇಳ್ರಿ ಸರ್. ಅದ್ರ ಗ್ಲೋಕೋಮದಲ್ಲಿ ಒಂದು ಹಂತ ಹಂತವಾಗಿ ಟ್ರೀಟ್ಮೆಂಟ್ ಇರುತ್ತೆ. ನಿಮಗೆ ಇವಾಗಲೇ ಔಷಧಿ ಕೊಟ್ಟಿರ್ಬೋದು, ಅದರಲ್ಲಿ ಒಂದು ಔಷಧಿಕ್ಕೆ ಅದು ಕೆಲಸ ಮಾಡಿದಾಗ ಎರಡು ಔಷಧಿನ ನಾವು ಕೂಡಿಸ್ಬೋದು, ಇನ್ನೊಂದು ಔಷಧಿ ಅದಕ್ಕೆ ಕೂಡಿಸ್ಬೋದು. ಹಾಗೆ ಅದನ್ನು ನಿಮ್ದು ಎಷ್ಟು ತೊಂದರೆ ಉಂಟಾಗಿದೆ ಅನ್ನೋದಕ್ಕೆ ಕೆಲವೊಂದು ಟೆಸ್ಟ್ಗಳು ಈಗಾಗಲೇ ಹೇಳಿದ್ನಲ್ಲ, ವಿಜುವಲ್ ಫೀಲ್ಡ್ಸ್ ಮತ್ತು OCT ಅನ್ನುವಂಥ ಒಂದು ಟೆಸ್ಟ್ಗಳನ್ನು ಮಾಡಿ ಎಷ್ಟು ದರದಲ್ಲಿ ತೊಂದರೆ ಆಗಿದೆ ಅನ್ನೋದನ್ನು ಕಂಡುಹಿಡ್ಕೊಂಡು ಔಷಧಿ ಮುಖಾಂತರನ ಇನ್ನೂ ಅದನ್ನು ಮುಂದೆ ಒರೆಸ್ಬೋದಕ್ಕ ಅಥವಾ ಅದಕ್ಕೇನಾದ್ರು ಶಸ್ತ್ರಚಿಕಿತ್ಸೆ ಮಾಡಿ ಕಣ್ಣಲ್ಲಿ ನೀರು ಹೋಗಲಿಕ್ಕೆ ಬೇರೆ ದಾರಿ ಮಾಡಬೇಕಾ ಅನ್ನೋದನ್ನು ನಾವು ವಿಚಾರ ಮಾಡಬೇಕಾಗತ್ತೆ. ಅದನ್ನು ಔಷಧಿಯಲ್ಲೇನೆ ಮಾಡೋದಿತ್ತಂದ್ರೆ ಮತ್ತೇನು ಬೇಕಾಗಲಿಕ್ಕಿಲ್ಲ. ಅದನ್ನೇ ಅದನ್ನು ನೋಡಿ ಅದು ಎಷ್ಟು ಈಗಿರೋ ಒತ್ತಡ ಎಷ್ಟಿದೆ, ಮತ್ತು ಇವು ಫೀಲ್ಡ್ಸ್ ಮತ್ತು OCT ಅಂತ ಟೆಸ್ಟ್ ಮಾಡಿದ ಮೇಲೆ ನರದಲ್ಲಿ ಇನ್ನೂ ಎಷ್ಟೊಂದು ಶಕ್ತಿ ಉಳ್ಕೊಂಡಿದೆ ಅದನ್ನು ನೋಡಿಕೊಂಡು ನಾವು ಔಷಧಿನೆಲ್ಲ ಮುಂದುವರಿಸ್ಬೋದಾ ಅಥವಾ ಶಸ್ತ್ರಚಿಕಿತ್ಸೆ ಮಾಡಿ ಅದನ್ನು ನೀರಿಗೆ ಹೋಗ್ಲಿಕ್ಕೆ ಬೇರೆ ದಾರಿ ಮಾಡ್ಬೇಕನ್ನೋದನ್ನ ನಾವು ವಿಚಾರ ಮಾಡ್ಬೋದು. ಹಾಗಿದ್ರೆ ಅದು ಮೋಸ್ಟ್ಲಿ ಅದಕ್ಕೆ ಶಸ್ತ್ರಚಿಕಿತ್ಸೆ ಮುಖಾಂತರ ಅದನ್ನು ನೀರು ಹೋಗ್ಲಿಕ್ಕೆ ದಾರಿ ಮಾಡ್ಬೇಕಾಗ್ಬೋದು. 90% ಆಗೈತೆ ಅಂತ ಹೇಳಿದ್ರಿ. ಹಲೋ ಹಲೋ, SDM ಆರೋಗ್ಯ ಸಂವಾದ ಹೇಳ್ರಿ, ಯಾರು ಮಾತಾಡೋದು? ನಾವು ರಾಯಬಾಗ ತಾಲೂಕು ಕೋಳಿಗುಡ್ದಿಂದ್ರಿ. ಮಾರುದ್ರಪ್ಪ, ಪ್ರಶ್ನೆ ಕೇಳ್ರಿ. ನಮಗ್ರಿ 8-9 ವರ್ಷದಿಂದ ಕಣ್ಣು ಕಾಣಿಸೋದಿಲ್ಲ, ಗ್ಲುಕೋಮ ಆಗ್ಯಾವ್ರಿ. ಅಲ್ಲೇ ತೋರ್ಸಿನ್ರಿ SDM ದಾಗ, ಅಲ್ಲಿ ಇಲ್ಲಿ ರೀ. ಪ್ರತಿ ವರ್ಷ ತೋರ್ಸ್ಕೊತ ಇದೇನ್ರಿ. ಅವ್ರು ಒಂದು ಇದನ್ನ ಕೊಟ್ಟಾರಿ, ಟಿಮೋಲ್ ಹೇಳಿ ಒಂದು ಐ ಡ್ರಾಪ್ಸ್ ಕೊಟ್ಟಾರಿ. ಅದು ಮೊನ್ನೆ ಇಲ್ಲಿ ದಾಳದಾಗ ಸತ್ಯಮೂರ್ತಿ ಅಂತೇಳಿ ಇವ್ರು ಸತ್ಯಮೂರ್ತಿ ಯಾರು MM ಡಾಕ್ಟರ್ ಕಡೆ ತೋರ್ಸಿದ್ರೆ ಇದು ಏನ್ ಆಗೋದಿಲ್ಲ ಕೇಳಿದ್ರಿ. ಅದಕ್ಕೆ ನಾವು ಮತ್ತೆ ಈಗ SDM ದಾಗ ಚೆಕ್ ಮಾಡ್ಸಕ್ ಬರ್ಬೇಕಂತ. ಸರಿ ಬನ್ನಿ, ಯಾಕಂದ್ರೆ ನಾ ಆಗ್ಲೇ ಹೇಳಿದ್ನಲ್ಲ, ಇದು ಗ್ಲೋಕೋಮದಲ್ಲಿ ಒಂದು ಸಲ ನಿಮ್ಮ ದೃಷ್ಟಿ ಅದು ಹೋಯ್ತು ಅಂದರೆ ಅದನ್ನು ವಾಪಸ್ ಬರೋದು ಕಷ್ಟ. ಅದನ್ನ ಮೇಂಟೈನ್ ಮಾಡಲಿಕ್ಕೆ ನಾವು ಔಷಧಿ ಕೊಡ್ತಾ ಇರ್ತೇವೆ. ಆ ಔಷಧಿ ನಂದು ಪಾಲಿಸಿ ಹೇಳ್ತೀನಿ ಕೇಳಿಸ್ರಿ. ನಾವು ಡಿಗ್ರಿ ಸರ್ಟಿಫಿಕೇಟ್ ಕೈಲಿ ಬರ್ತಿದ್ದೀವ್ರಿ, 1980-60-80 ಬರ್ತಿದ್ದೀನಿ. ಮತ್ತೆ ದರಾ ಬೇಂದ್ರೆ ಅವ್ರ ಮೂರ್ತಿ ಬಾಯ್ ಮೆಮೊರಿನ ತೆಗಿತಿದ್ದೀನಿ ನಾನು. ಅಬ್ಸರ್ವೇಷನ್ ಪವರ್ ಚಲೋ ಐತ್ರಿ. ಅದು ಏನು ಅದಂತದೇನು ಇಫೆಕ್ಟ್ ಆಗೈತೆ ಮತ್ತೆ. ನಾವು ಡ್ರಾಯಿಂಗ್ ಕಮ್ ಮ್ಯೂಸಿಕ್ ಟೀಚರ್ ನಾ ಯೂನಿವರ್ಸಿಟಿ ಪಬ್ಲಿಕ್ ಸ್ಕೂಲ್. ನಿಮ್ಮ ಮಾಡುವಂಥ ಕೆಲಸಕ್ಕೆ ಯಾವ ತೊಂದರೆ ಏನು ಅಂತ ಆಗೋದಿಲ್ಲ, ಹೌದಾ? ಬಟ್ ಈ ಇರೋ ದೃಷ್ಟಿಯನ್ನು ನಾವು ಉಳಿಸ್ಕೊಳ್ಳಿಕ್ಕೆ ನಾವು ಔಷಧಿ ಮತ್ತು ಮತ್ತೇನಾದ್ರು ಮಾಡಬೇಕಂತ ನಾವು ನೋಡಬೇಕಾಗತ್ತೆ. ನೀವೊಂದು ಅದು ನೂರಷ್ಟು ಎಲ್ಲ ಏನಾಗ್ಯಾವ್ರಿ. ಬಟ್ ಮೊದಲು ಒಂದು ಸ್ವಲ್ಪ ಮೊಬೈಲ್ ಸಂಖ್ಯೆ ರಾತ್ರಿ ಎಷ್ಟು ಕಾಣಿಸ್ತಿತ್ರಿ. ಇವಾಗ ಏನು ಕಾಣ್ತ ಇಲ್ಲ. ಅದಕ್ಕೆ ನಾವು ಮತ್ತೆ ಲೋ ವಿಜುವಲ್ ಏಡ್ಸ್ ಅಂತಾನು ಬರ್ತಾವೆ. ಅದನ್ನ ಒಂದು ಏನೋ ಹೊಸ ಮಿಷನ್ ಬಂದೈತಿ, ಅದನ್ನ ಚೆಕ್ ಮಾಡ್ತಕ್ಕಂತದ್ದು. SDM ಬರಲಿ ಅಂತ ಕೇಳಿ. ಬನ್ನಿ ಬನ್ನಿ ಬನ್ನಿ, ಅದನ್ನ ನೋಡ್ಕೋಬಹುದು. ಅದನ್ನ ಮಾರುದ್ರಪ್ಪ, ಇವತ್ತ SDM ಆಸ್ಪತ್ರೆಯೊಳಗೆ ಲಭ್ಯ ಇರುವಂತಹ ಆಧುನಿಕ ನೇತ್ರ ಚಿಕಿತ್ಸಾ ಸೌಲಭ್ಯಗಳ ಬಗ್ಗೆನೆ ಹೇಳಿದ್ರು ಡಾಕ್ಟರ್. ಅಡ್ಡಿಲ್ಲ ಮಹಾರುದ್ರಪ್ಪ, ಧನ್ಯವಾದ. ಹಲೋ ಹಲೋ, SDM ಆರೋಗ್ಯ ಸಂವಾದ ಹೇಳ್ರಿ, ಯಾರು ಮಾತಾಡೋದು? ವಿಜಯಪುರದಿಂದ ಬಾಬುರಾವ್. ಪ್ರಶ್ನೆ ಕೇಳ್ರಿ ಬಾಬುರಾವ್. ಈಗ ತಂದೆ ತಾಯಿಗಳಿಗೆ ಕಣ್ಣಿನ ದೋಷವಿದ್ದರೆ ಅದು ಹೇಗೆ ರೀತಿಯಾಗಿ ಮಕ್ಕಳಿಗೂ ಬರಬಹುದು? ಕಣ್ಣಿನಲ್ಲಿ ಕೆಲವೊಂದು ಕಾಯಿಲೆಗಳು ಇರ್ತವೆ. ಈಗ ಗ್ಲೋಕೋಮ ಅದು ಆಯಿತು, ರೆಟಿನೈಟಿಸ್ ಪಿಗ್ಮೆಂಟೋಸ ಅಂತ ಕರಿತೀವಿ ಅಂಥದ್ದು. ಇವು ಕೆಲವೊಂದು ತಂದೆ ತಾಯಿಗಳು ಇದ್ದರೆ ಅವು ಮಕ್ಕಳಲ್ಲೂ ಬರುವಂಥ ಚಾನ್ಸಸ್ಸು ಜಾಸ್ತಿ. ಬರಲೇಬೇಕಂತಲ್ಲ, ಬಟ್ ಬರುವಂಥ ಸಂಭವ ಜಾಸ್ತಿ. ಸೊ ಆ ಥರದ್ದು ಇದ್ದಾಗ ನೀವು ಅದನ್ನು ಕಾಲ ಕಾಲಕ್ಕೆ ಡಾಕ್ಟ್ರಲ್ಲಿ ಹೋಗಿ ಮಕ್ಕಳನ್ನ ಟೆಸ್ಟ್ ಮಾಡಿಸೋದು ಒಳ್ಳೆಯದು. ಈ ಗ್ಲಾಕೋಮ ಅಂತ ಕಾಯಿಲೆ ಇದ್ದಾಗ ಅದನ್ನು ಮುಂಚಿತವಾಗಿ ನಾವು ಗೊತ್ತಾಗ್ಬಿಟ್ರೆ ನಾವು ಔಷಧಿ ಕೊಟ್ಟು ಅದನ್ನ ಕಂಟ್ರೋಲಲ್ಲಿ ಇಟ್ಕೊಂಡ್ಬಿಡ್ಬೋದು ಹಾಗೆ. ನಮಸ್ಕಾರ. ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ ಹೇಳ್ರಿ. ಹಲೋ ಹಲೋ ಹಲೋ ಹಲೋ ಹಾಂ ಮೇಡಮ್ ಅವ್ರ ನಮಸ್ಕಾರ. ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ, ಪ್ರಶ್ನೆ ಕೇಳ್ರಿ. ನಾನು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ಕಿತ್ತೂರಿಂದ ಮಾತಾಡ್ತೀನಿ ಮೇಡಮ್. ಸಣ್ಣ ನಿಂಗಪ್ಪ ಇರೋದಪ್ಪ ಸದಲದ ಅಂತೇಳಿ. ಹಾಂ ಸಣ್ಣ ನಿಂಗಪ್ಪ ಅವರ ಪ್ರಶ್ನೆ ಕೇಳ್ರಿ. ಹಾಂ ಸರ್ ನಮಸ್ಕಾರ. ನಮಸ್ಕಾರ ಸರ್. ಈಗ ಒಂದು 5-6 ತಿಂಗಳ ಹಿಂದಿನಿಂದ ಸರ್ ಮೊಬೈಲ್ನಲ್ಲಿ ಅಥವಾ ಸಣ್ಣ ಸಣ್ಣ ಅಕ್ಷರಗಳು ಹಿಂಗ ಸಮೀಪ ಹಿಡಿದ್ರೆ ಅದು ಕಾಣುವಲ್ಲ ಸರ್. ಆಮೇಲೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ ಸ್ವಲ್ಪ ದೂರ ಹಿಡಿದ್ರೆ ಕಾಣ್ತಾವ. ಅದಕ್ಕೆ ನಿಮ್ಗೆ ವಯಸ್ಸು ಎಷ್ಟು ಆಯ್ತ ಹಿಂಗಾಗಕತ್ತಿ? ನಿಮ್ಮ ವಯಸ್ಸು ಎಷ್ಟು? ಇದು ಯಾವ ಸಮಸ್ಯೆ ಅನ್ನೋದು? ನಿಮ್ಮ ವಯಸ್ಸು ಎಷ್ಟು? ವಯಸ್ಸರ ಇದೆ 41 ಸರ್. ಈಗ 40 ವರ್ಷ ಆದ್ಮೇಲೆ ಅದಕ್ಕೆ 40 ಅಂತಾರಲ್ಲ, 40 ಇವಾಗ ಓದ್ಲಿಕ್ಕೆ ನಿಮಗೆ ಬೇಕು. ಅದಕ್ಕೆ ನೀವು ವೈದ್ಯರಲ್ಲಿ ತೋರಿಸಿದ್ರೆ ನಿಮಗೆ ಒಂದು ಓದ್ಲಿಕ್ಕೆ ಯಾವ ನಂಬರ್ ಕರೆಕ್ಟ್ ಆಗತ್ತೆ ಅನ್ನೋದನ್ನ ನೋಡಿ ಅವರು ನಿಮಗೆ ಚಶ್ಮಾ ಕೊಡ್ತಾರ. ಓದ್ಲಿಕ್ಕೆ ಈಗ ಸದ್ಯ ಅದೊಂದೇ ಇರೋದು. ಚಶ್ಮಾದಲ್ಲೇ ಬೇರೆ ಬೇರೆ ತರ ಇರ್ತವೆ ಅಲ್ಲಿ ಹೇಳ್ತಾರೆ. ಈಗ ಅದು ಚಶ್ಮಾ ಹಾಕೊಳ್ಳದೆ ಇದ್ರೆ ಈಗೇನು ತೊಂದರೆ ಇಲ್ಲ ಅಂದ್ರೆ ಸ್ವಲ್ಪ ದೂರ ಹಿಡಿದು ಬರಿಬೇಕಾಗುತ್ತೆ. ಓದುದು ಬರೋದು ಅಂದ್ರೆ ಓದೋ ಅವಕಾಶ ಇದೆ ಅದಕ್ಕೆ. ಅದು ಹೌದು, ಬಟ್ ಅದು ಅದು ಪ್ರತಿ ಹಂಗೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇರುತ್ತೆ ನಿಮ್ ವಯಸ್ಸು ಆದಂಗೆ ಆದಂಗೆ. ಹೌದಾ? ಅದಕ್ಕೆ ಅದು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ, ನಿಮ್ಗೆ ತಲೆನೋವು ಶುರು ಆಗತ್ತೆ. ಹಾಕೊಳ್ಳೋದು ಒಳ್ಳೇದು ಅಂತಾರೆ ಡಾಕ್ಟರ್. ಹಲೋ ಹಲೋ ಮೇಡಮ್. ಹಾ ಹೇಳ್ರಿ. ನಾವು ಬೆಳಗಾವಿಯಿಂದ ಮಾತಾಡೋದ್ರಿ, ಶಿವಾನಂದ್ ಅಂತ ಹೇಳಿ. ಶಿವಾನಂದ ಪ್ರಶ್ನೆ ಕೇಳ್ರಿ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ನಮಸ್ಕಾರ ಹೇಳಿ. ನಮಗೆ ಸರ್ ಈಗ 54 ವಯಸ್ಸು ರೀ. ಅದು ರೆಟಿನಾಟಿಸ್ ಪಿಗ್ಮೆಂಟೋಸ ಅಂತ ಹೇಳಿ ಆಗಿದೆ ಸರ್. ಅದು ವಿಷನ್ ಬಹಳ ಕಡಿಮೆ ಆಗಿಬಿಟ್ಟಿದ್ರಿ, ಅದಕ್ಕೆ ಏನು ಟ್ರೀಟ್ಮೆಂಟ್ ಈಗ ಅಡ್ವಾನ್ಸ್ ಆಗಿ ಏನಾರ ಐತೇನೆ ಅಂತ ಹೇಳಿ. ಅದು ರೆಟಿನೈಟಿಸ್ ಪಿಗ್ಮೆಂಟೋಸ ಕೂಡ ಒಂದು ವಂಶದಲ್ಲಿ ಬರುವಂತಹ ಕಾಯಿಲೆ ಅದು. ಹೌದಾ? ಸೊ ಅದು ಯೂಶ್ವಲಿ ಈಗ ನಿಮಗೆ ಅದೇನು ನಿಮ್ಗೆ ಅಷ್ಟೊಂದೀಗ ದೃಷ್ಟಿ ಒಮ್ಮೆಲೆ ಅಂತ ಒಮ್ಮೆಲೆ ಕಡಿಮೆ ಆಗೋದಿಲ್ಲ, ಸ್ವಲ್ಪ ಗ್ರ್ಯಾಜುವಲ್ ಆಗಿ ಕಡಿಮೆ ಆಗ್ತಾ ಇರತ್ತೆ. ಈಗ ಆ ಈ ವಂಶದಂತ ಜೆನೆಟಿಕ್ ಡಿಸೀಸ್ ಅಂತ ಏನಂತ ಹೇಳ್ತವೆ ಅವಕ್ಕೆ ಸದ್ಯ ಇನ್ನೂ ಟ್ರೀಟ್ಮೆಂಟ್ ಅಂತೂ ಬಂದಿಲ್ಲ. ಬಟ್ ಏನಿರುತ್ತೆ ಅದು ಕೆಲವೊಂದ್ಸಲಿ ಇವರಲ್ಲಿ ಈ ರೆಟಿನೈಟಿಸ್ ಪಿಗ್ಮೆಂಟಲ್ಸ್ ಇರೋರಲ್ಲಿ ಪೊರೆ ಆಗೋ ಚಾನ್ಸಸ್ ಜಾಸ್ತಿ, ಗ್ಲೋಕೋಮ ಬರುವಂಥ ಚಾನ್ಸಸ್ಸು ಜಾಸ್ತಿ. ಹೌದಾ? ಅಂಥದ್ದು ಏನಾರು ಇದ್ದರೆ ಅದಕ್ಕೆ ನಾವು ಟ್ರೀಟ್ಮೆಂಟ್ ತೊಗೋಬೇಕು ಅಂದು. ಆಮೇಲೆ ಇಷ್ಟು ಮಾಡಿದ ಮೇಲೂ ಸ್ವಲ್ಪ ದೃಷ್ಟಿಯಲ್ಲಿ ಇನ್ನೂ ಇಂಪ್ರೂವ್ಮೆಂಟ್ ಏನಾರು ಬೇಕು ಅಂತಂದರೆ ಈ ಲೋ ವಿಜುವಲ್ ಏಡ್ಸ್ ಅಂತ ನಾವು ಕರಿತೇವೆ. ಇವು ರಾವ್ಗಾಜ್ ಅಂತೇವೆ ಅಥವಾ ಇವು ಮ್ಯಾಗ್ನಿಫೈಯರ್ ಅಂತೇನು ಕರಿತೇವೆ. ಅಂಥದ್ದು ತೊಗೊಂಡು ಅವು ಬೇರೆ ಬೇರೆ ನಮೂನಿ ಇರ್ತಾವೆ ಅದರಲ್ಲಿ. ಅವನ್ನ ಆಸ್ಪತ್ರೆಗೆ ಬಂದರೆ ಅದರಲ್ಲಿ ಅವನ್ನ ಟೆಸ್ಟ್ ಮಾಡಿ ಯಾವುದು ನಿಮಗೆ ಹೊಂದುತ್ತೆ ಅನ್ನೋದು ನೋಡಿ ನಾವು ಕೊಡ್ಬೋದು. ಧನ್ಯವಾದ. ಹಲೋ ಹೇಳ್ರಿ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ ಹಲೋ ಹಾ ಹೇಳ್ರಿ. ಹಲೋ ಹೇಳ್ರಿ, ಕೇಳಿಸ್ಲಿಕ್ಕೆ ಹೇಳ್ರಿ. ನಾವು ಕೂಡ್ಲಿಗಿ ತಾಲೂಕಿನಿಂದ ಮಾತಾಡ್ತೀನಿ ಮೇಡಮ್. ನಿಮ್ಮ ಹೆಸರು? ನನ್ನ ಹೆಸರು ಗಿರಿಜಣ್ಣ ಅಂತ ಹೇಳಿ. ಗಿರಿಜಣ್ಣ, ಊರ್ ಯಾವ್ದು? ಕೂಡ್ಲಿಗಿ ತಾಲೂಕು ಚಿಕ್ಕೋಬನಹಳ್ಳಿ. ಹಾ ಪ್ರಶ್ನೆ ಕೇಳ್ರಿ. ಈ ನೀರು ಬಂದ್ರಿ ಯಾವಾಗನ ಒತ್ತದು ಬಲಗಣ್ಣ ನಮ್ದೊಂದು ನೀರು ಒತ್ತದು, ನೀರು ಬರೋದ ಬರ್ತೀವಿ ಬಲಗಣ್ಣಗೆ ಡಾಕ್ಟರ್ ಹೇಳ್ತಾರ. ಈಗ ನೀರ್ ನಮಸ್ಕಾರ, ಈಗ ನೀರ್ ಬರ್ಲಿಕ್ಕೆ ಅರವತ್ತೈದು ಸರಿ ನಡೀತಪ್ಪ. ಅದು ನೀರು ಅದಕ್ಕೆ ಏನ್ ಫಲ ಇರ್ತಾರೆ? ಈಗ ನೀವು ನೀರು ಬರಲಿಕ್ಕೆ ಕಾರಣ ಒಂದು ಕುಣಿಕೆ ಹುಣ್ಣೆ ಥರ ಆಗಿರ್ಬೋದು, ಅಂದ್ರೆ ಅದು ಕಣ್ಣಿನ ನೀರು ಮೂಗಲಿಗೆ ಹೋಗ್ಲಿಕ್ಕೆ ಮೂಗಲ್ ಹೋಗ್ಲಿಕ್ಕೆ ಒಂದು ಕೊಳಗ ಇರ್ತದೆ. ನೀರು ಕಡಿಮೆ ಬಂದಿದೆ ಇಲ್ಲ, ಅದು ನಿಮ್ಗೆ ಅಂದ್ರೆ ಡ್ರೈನೆಸ್ ಅಂತ ಕರಿತೇವೆ. ಆ ಡ್ರೈನೆಸ್ ಆಗಿರೋದ್ರೆ ನೀರು ಕಡಿಮೆ ಇರುತ್ತೆ. ನೀರು ಕಡಿಮೆ ಆದಾಗ ರೆಪ್ಪೆಗೆ ಅದು ಸ್ಮೂತ್ನೆಸ್ ಬರುವುದಿಲ್ಲ, ಅದು ಉಜ್ಜಿದಂಗಾಗತ್ತೆ. ಹಿಂಗಾಗಿ ನಿಮಗೆ ಕಣ್ಣಲ್ಲಿ ಏನೋ ಉಸುಕು ಬಿದ್ದಾಗ ಒಂದು ಭಾವನೆ ಬರುತ್ತೆ. ಹೌದಾ? ಸೊ ಅದಕ್ಕೆ ನೀರು ಕಡಿಮೆ ಆಗಲಿಕ್ಕೆ ಕೆಲವೊಂದು ಕಾರಣಗಳು ಇರ್ತವೆ. ಒಂದು ವಯಸ್ಸಿಗೆ ಪ್ರಕಾರ ಬರ್ಬೋದು, ಆವಾಗ ನಾವು ಅದಕ್ಕೆ ಕೆಲವೊಂದು ಔಷಧಿಗಳು ಇರ್ತವೆ ಅವನ್ನು ಕೊಡ್ತೇವೆ. ಇನ್ನೂ ಕೆಲವೊಮ್ಮೆ ನಾನು ರೇಡಿಯೋ ಟಾಕಲ್ಲಿ ಹೇಳಿದೆ, ಕೆಲವೊಂದ್ಸಲಿ ಜಾಯಿಂಟ್ ಪ್ರಾಬ್ಲಮ್ಸ್ ಇರ್ತಾವಂತ, ಈ ರೂಮಟಾಯ್ಡ್ ಪ್ರಾಬ್ಲಮ್, ಅಂಥವ್ರಿಗೂ ಕೂಡ ನೀರು ಕಡಿಮೆ ಆಗುತ್ತೆ ಅನ್ಸಿಸಿರುತ್ತೆ. ಅದಕ್ಕೆ ಆ ಥರದ್ದು ಏನಾರು ತೊಂದರೆ ಅದಕ್ಕೂ ನೀವು ಟ್ರೀಟ್ಮೆಂಟ್ ತೊಗೋಬೇಕಾಗತ್ತೆ. ಬರೀ ಕಣ್ಣಿಂದಲ್ಲ, ನಿಮ್ಮ ಜಾಯಿಂಟ್ ಪ್ರಾಬ್ಲಮ್ ಇದಕ್ಕೂ ಟ್ರೀಟ್ಮೆಂಟ್ ತೊಗೊಂಡ್ರೆ ಅದು ಸರಿ ಹೋಗುತ್ತೆ. ಕೆಲವೊಂದ್ಸಲ ಇಷ್ಟೆಲ್ಲ ಮಾಡಿದ್ಮೇಲೂ ಅದು ಡ್ರೈನೆಸ್ ಹಾಗೆ ಇರುತ್ತೆ, ಯಾಕಂದರೆ ನೀರು ಉತ್ಪತ್ತಿ ಮಾಡುವಂಥ ಈ ಗ್ರಂಥಿಗಳು ಹೋಗ್ಬಿಟ್ಟಿರ್ತವೆ. ಆವಾಗ ನಾವೇನು ಮಾಡಬೇಕು, ಔಷಧಿಗಳ ಮುಖಾಂತರ ಅದನ್ನು ನೀರು ನಾವು ಆರ್ಟಿಫಿಷಿಯಲ್ ಟಿಯರ್ಸ್ ಅಂತ ಕರಿತೇವೆ, ಅವನ್ನ ಹಾಕ್ತಾ ಹೋಗಬೇಕಾಗತ್ತೆ. ಡ್ರಾಪ್ಸ್ ಅದು ಆರ್ಟಿಫಿಷಿಯಲ್ ಟಿಯರ್ಸ್ ಅಂತ ಕರಿತೇವೆ ಅವು. ಹೌದಾ, ಅವನು ನೀವು ಭಾಳಷ್ಟು ದಿವಸ ಹಾಕಿದ್ರು ಅವೇನು ತೊಂದರೆ ಆಗೋದಿಲ್ಲ ನಿಮಗೆ. ಹಲೋ, ಹಲೋ, ರೇಡಿಯೋ ಸ್ವಲ್ಪ ದೂರ ಇಟ್ಟು ಕೇಳ್ರಿ. ಹಾ, ಕೇಳ್ರಿ, ಪ್ರಶ್ನೆ ಕೇಳ್ರಿ. ಸರ್, ಇವು ಕಣ್ಣಿನ ರವಿಕಾತ್ ಅಂದ್ರೆ ಏನು? ನಿಮ್ಮ ಹೆಸರು, ಊರು, ಎಲ್ಲಿಂದ? ಕುಂದಗೋಳಿಂದ. ನಿಮ್ಮ ಹೆಸರು? ಚರಣಪ್ಪ. ಹಾ, ಈಗ ಕಣ್ಣಿನ್ನರಕ್ಕೆ ವೀಕ್ ಆಗೋದಕ್ಕೆ ಭಾಳಷ್ಟು ಕಾರಣ ಇರ್ತಾವೆ. ನಿಮಗೆ ಯಾವ ಕಾರಣದಿಂದ ಅಂತ ಹೇಳಿದರೆ ಅದನ್ನು ನಾನು ಸ್ವಲ್ಪ ವಿಸ್ತಾರವಾಗಿ ಹೇಳಬಹುದು. ಈಗ ಹಾಗೆ ಅಂದರೆ ಭಾಳಷ್ಟು ಆಗಿಬಿಡತ್ತೆ ಅದು. ಸರ್, ಅದು ಹುಟ್ಟ ವೀಕ್ ಐತಿ ಅಂತಂದು ಹೇಳ್ಯಾರ. ಈ ಹುಟ್ಟಿನಿಂದ ಬರುವಂಥ ಅದೇ ಏನು ನರದ ಕಾಯಿಲೆಗಳು ಇರ್ತಾವಲ್ಲ, ಇವಕ್ಕೆ ಸದ್ಯ ಪರಿಹಾರ ಅನ್ನೋದು ಇರೋದಿಲ್ಲ ಸದ್ಯ. ಹೌದಾ, ಬಟ್ ಅದನ್ನು ನಾವು ಬೇರೆ ಇದ್ರ ಮುಖಾಂತರ ಅವಕ್ಕೆ ಇರೋ ದೃಷ್ಟಿಯನ್ನು ಸ್ವಲ್ಪ ಇನ್ನೊಂದು ಸ್ವಲ್ಪ ಉತ್ತಮ ಮಾಡಲಿಕ್ಕೆ ನಾವು ಕೆಲವೊಂದು ಇನ್ಸ್ಟ್ರೂಮೆಂಟ್ಸ್ ಇರ್ತವೆ, ಅವನ್ನು ಕೊಟ್ಟು ಅದನ್ನು ಇಂಪ್ರೂವ್ಮೆಂಟ್ ಮಾಡಿಕೊಂಡು ಹೋಗ್ಬೋದು. ಲೆನ್ಸ್ ಇವಲ್ಲಿ ಏನಾಗುತ್ತೆ, ನಾವು ಪೊರೆ ಇದ್ರೆ ಹಾಕ್ತೇವೆ, ಅಥವಾ ಕೆಲವೊಂದು ಬೇರೆ ಥರ ಲೆನ್ಸ್ ಇರ್ತವೆ, ಅವು ಈ ಇದು ಚಸ್ಮಾ ನಂಬರ್ ಭಾಳ ಇದ್ದವ್ರಿಗೆ ಅವು ಲೆನ್ಸ್ ಅಂತ ಬರ್ತವೆ. ಅದು ಆಗಿದ್ರೆ ಅದು ಅದಕ್ಕೆ ನಾವು ಲೆನ್ಸ್ ಬೇರೆ ಥರ ಇರ್ತವೆ, ಅವನ್ನ ಹಾಕಿಸ್ಬೋದು. ನರ ವೀಕ್ ಆಗಿದ್ದಕ್ಕೆ ಲೆನ್ಸ್ ಹಾಕಿ ಉತ್ತಮ ಮಾಡುವಂಥದ್ದು ಯಾವುದೂ ಇರಲ್ಲ. ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ. ಹಾ, ರೇಡಿಯೋ ಸ್ವಲ್ಪ ದೂರ ಇಟ್ಟು ಮಾತಾಡ್ರಿ. ಯಾರು ಮಾತಾಡೋದು? ನಾವು ಪಾಟೀಲ್ ಅಂತ ಇಲ್ಲರಿ. ಹಾ, ಪ್ರಶ್ನೆ ಕೇಳ್ರಿ. ಜೆ ಎಸ್ ಪಾಟೀಲ್ ರೀ. ಸರ್ ನಮಸ್ತೆ. ನಮಸ್ಕಾರ ಸರ್. ನಂದು 1992-93 ನನ್ಗೆ ಐ ಎಫೆಕ್ಟ್ ಬಂದಿದೆ. ಏನ್ ಬಂದಿದೆ? ಕಣ್ಣಿನ ದೃಷ್ಟಿ ದೋಷ ಬಂದದ್ ನನಗೆ. 92-93 ಅದು ಕಣ್ಣು ಮಬ್ಬ ಹಾಕಿ ಅಂತ ಅವರು ಎಲ್ಲ ಕಡೆಗೆ ತೋರಿಸಿ ಸರ್. ಮಣಿಪಾಲ್ಗೆ ಹೋಗಿದ್ದೆ. ಮಣಿಪಾಲ್ ಆಸ್ಪತ್ರೆಗೆ ಅವರು ಕೆಲಿಗೆ ಅಥವಾ ಕಣ್ಣಿಗೆ ಪೆಟ್ಟಾದ್ರೆ ಹಿಂಗಾಗಿರ್ತತಿ ಅಂತ ಹೇಳಿದ್ರು. ಆಮೇಲೆ ಎರಡು ಮೂರು ಕಡೆಗೆ ಹೋದೆ, ಅವೆಲ್ಲ ವಿಟಮಿನ್ ಗುಳಿಗೆ ತಾನಿ ಗುಳಿಗೆ ಇವೆಲ್ಲ ಕೊಟ್ಟರು ಸರಿಯಾಗಿ ಸರ್. ಅಂದ್ರೆ ಈಗ ಪೂರ್ತಿ ಕಾಣಿಸಂಗಿಲ್ಲ ಪಾಟೀಲ್ರ? 90% ಕಾಣಂಗಿಲ್ರಿ. ನೇರ ದೃಷ್ಟಿ ಅಂತೂ ಹೋಗಿ ಭಾಳ ದಿವಸ ಸೈಡ್ಗೆ ಸ್ವಲ್ಪ ಕಾಣ್ತಾವ. ನಿಮ್ ಎರಡೂ ಕಣ್ಣಲ್ಲೂ ದೃಷ್ಟಿ ತೊಂದರೆ ಇದೆಯಾ ಅಥವಾ ಒಂದು ಕಣ್ಣಲ್ಲ? ಇಲ್ಲ ಸರ್, ಎರಡರಲ್ಲೂ ಐತೆ ಸರ್. ಎರಡು ಅಂದ್ರೆ ಇವಾಗ ನಿಮಗೆ ಸುಮಾರು ವಯಸ್ಸಾಗಿರ್ಬೋದು ನಿಮಗೆ. ಹೌದಾ? 70 ಸರ್. ಹಾ, 70. ಈಗ ಏನಾಗುತ್ತೆ, ವಯಸ್ಸಾದಾಗ ಒಂದು ದೇಹದಲ್ಲಿ ಒಂದೊಂದೇ ಭಾಗಗಳು ಸ್ವಲ್ಪ ಅವಕ್ಕೂ ವಯಸ್ಸಾಗ್ತಾ ಬರುತ್ತೆ. ಅದೇ ಥರ ಕಣ್ಣಿನ ನರ ರೆಟಿನಾ ಅಂತ ಏನು ಕರಿತೇವೆ ಅದರಲ್ಲೂ ಕೂಡ ಒಂದು ತೊಂದರೆ, ಏಜ್ ರಿಲೇಟೆಡ್ ಮ್ಯಾಕ್ಯುಲರ್ ಡಿಜನರೇಷನ್ ಅಂತ ಕರಿತೇವೆ. ಅದು ಕೂಡ ಸ್ವಲ್ಪ ವೀಕ್ ಆಗ್ತಾ ಹೋಗುತ್ತೆ. ಆ ವೀಕ್ನೆಸ್ಸಿಂದ ನಿಮಗೆ ನಡುವೆ ಇರೋದು ಕಾಣಿಸೋದಿಲ್ಲ, ಅದರ ಸುತ್ತಲೂ ಇರೋದು ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇರುತ್ತೆ. ಆ ತೊಂದರೆ ಇರುತ್ತೆ. ಅದೇನಾಗುತ್ತೆ, ಕೆಲವೊಂದ್ಸಲಿ ಒಳಗಡೆ ರಕ್ತನಾಳಗಳಿಗೆ ಕೆಲವೊಂದು ಲೀಕ್ ಆಗುತ್ತೆ. ಆ ಲೀಕ್ ಸಂಬಂಧವಾಗಿ ಅದು ಫ್ರೆಶ್ ಇದ್ದರೆ ನಾವು ಅದಕ್ಕೆ ಏನಾದರೂ ಇಂಜೆಕ್ಷನ್ ಕೊಟ್ಟು ಟ್ರೀಟ್ಮೆಂಟ್ ಮಾಡಿ ಒಂದು ಹಂತಕ್ಕೆ ಅದನ್ನು ಇಂಪ್ರೂವ್ಮೆಂಟ್ ಮಾಡ್ಬೋದು. ಬಟ್ ಇವಾಗಲೇ ನೀವು ಭಾಳ 92 ಅಂತ ಹೇಳಿದಿರಂದರೆ ಅದರಲ್ಲಿ ಸಾಕಷ್ಟು ಚೇಂಜಸ್ ನರದಲ್ಲಿ ಆಗಿರ್ತವೆ. ಈಗ ಅದಕ್ಕೆ ಚಿಕಿತ್ಸೆ ಕೊಟ್ಟು ಅದನ್ನು ಇಂಪ್ರೂವ್ ಮಾಡುವಂಥದ್ದು ಯಾವುದೂ ಅಷ್ಟು ಇರಲ್ಲ. ಬಟ್ ನೀವು ಏನಾದರೂ ಫ್ರೆಶ್ ಆಗಿದ್ದರೆ, ಸಡನ್ನಾಗಿ ನಿಮಗೆ ಏನಾದರೂ ದೃಷ್ಟಿಯಲ್ಲಿ ತೊಂದರೆ ಅನ್ನಿಸ್ತು ಅಂತಂದಾಗ ಬಂದರೆ ಅದಕ್ಕೆ ಕೆಲವೊಂದು ಇಂಜೆಕ್ಷನ್ಗಳು ಇರ್ತವೆ, ಅದನ್ನು ಕೊಟ್ಟು ಅದನ್ನು ಸರಿಪಡಿಸಬಹುದು. ಆರೋಗ್ಯ ಸರಿ ಸರ್. ಅದು ನಿಮಗೇನು ದೃಷ್ಟಿ ಏನು ಕೊನೆ ಇರುತ್ತೆ, ಇರೋವರೆಗೂ ಇರುತ್ತೆ, ಅದೇನು ನಿಮಗೆ ಇದಿರಲ್ಲ, ಬಟ್ ಸ್ವಲ್ಪ ಕಡಿಮೆ ಇರುತ್ತೆ. ಅದ್ರಲ್ಲಿ ನೀವು ಮ್ಯಾನೇಜ್ ಮಾಡ್ತಾ ಹೋಗ್ಬೇಕು ಅದನ್ನ. ಹಲೋ ಸರ್, ನಮ್ಮ ಮಗ ಒಬ್ರು ಆರ್ಮಿಯಾಗಿದ್ರಿ, ಡೆಲ್ಲಿ ಒಳಗೆ ಕಣ್ಣಾಕ್ಸೋಣ ಅಂತ ಹೇಳಿ ಬೇರೆ ಕಡೆಗೆ ಕರ್ಕೊಂಡು ಹೋಗಿದ್ದು ಇಲ್ಲಿ. ಅದು ಈ ಕಣ್ಣಾಕ್ಸುವಂತ ಕಾಯಿಲೆ ಅಲ್ಲ ಅದು. ಆಮೇಲೆ ಅವ್ರು ಹೇಳಿರಿ ಸರ್, ಅದೇ ಕಣ್ಣಾಕ್ಸು ಅಂತ. ಅವರು ಬಲ್ಬ್ ಹೋದ್ರೆ ಬಲ್ಬ್ ಹಾಕ್ಬೋದು, ಹಿಂದೆ ನರ ವೀಕ್ ಆಗ್ಯಾವು ಅಂತ ಹೇಳಿ. ಸರಿ ಸರ್, ಧನ್ಯವಾದ ಪಾಟೀಲ್ರೆ. ಇವತ್ತಿನ ಕಾರ್ಯಕ್ರಮದ ಅವಧಿ ಮುಕ್ತಾಯ ಆಗ್ಯದ. ಎಸ್ಡಿಎಂ ಆಸ್ಪತ್ರೆಯಲ್ಲಿನ ಆಧುನಿಕ ನೇತ್ರ ಚಿಕಿತ್ಸಾ ಸೌಲಭ್ಯಗಳ ಬಗ್ಗೆ ಇಷ್ಟೋ ತನಕ ಡಾಕ್ಟರ್ ಶಂಕರಗೌಡ ಪಾಟೀಲ್ ಅವರು ಬಹಳಷ್ಟು ಮಾಹಿತಿಯನ್ನು ಮಾಡಿಕೊಟ್ರು. ಇವರು ಮಂಗಳವಾರ, ಗುರುವಾರ ಮತ್ತು ಶನಿವಾರ ಲಭ್ಯ ಇರ್ತಾರೆ. ದೂರವಾಣಿ ಸಂಖ್ಯೆಯನ್ನು ಗಮನಹರಿಸ್ರಿ, 0836274778840. ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರದ ಸಂಖ್ಯೆ 0836274778840.